ಇಲ್ಲ ಸರ್, ನನಗೆ ನಿಜಕ್ಕೂ ಪಾಠ ಮಾಡ್ಬೇಕಂದ್ರೆ ಬಹಳ ಖುಷಿ ಆಗತ್ತೆ. ಕಾರಣ ಅಂತಂದ್ರೆ ನಾವು ಇದರಲ್ಲಿ ನಮ್ಮನ್ನು ಕಂಪ್ಲೀಟ್ ಆಗಿ ನಾವು ತೊಡಗಿಸ್ಕೋಬಹುದು. ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ಹೊಸ ಹೊಸ ವಿದ್ಯಾರ್ಥಿಗಳನ್ನ ನೋಡ್ತಾ ಇರ್ತೀವಿ. ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲೂ ಕೂಡ ಅವರವರ ಆಲೋಚನೆಗಳು ಬಹಳ ವಿಭಿನ್ನವಾಗಿರುತ್ತೆ, ಅವರಿಂದನೂ ಕೂಡ ನಾವು ಕಲಿಬಹುದು. ಅದರಿಂದ ನನಗನ್ಸುತ್ತೆ ಈ ಟೀಚಿಂಗ್ ಪ್ರೊಫೆಷನ್ ಅಲ್ಲೂ ಒಂಥರ ಗೋಲ್ಡನ್ ಪ್ರೊಫೆಷನ್ ಅಂತ ಅನ್ಸುತ್ತೆ. ಯಾಕಂದ್ರೆ ಬೇರೆ ಬೇರೆ ವಿದ್ಯಾರ್ಥಿಗಳು ಸಿಗ್ತಾರೆ, ಅವರ ಪೇರೆಂಟ್ಸ್ ಗಳು ಕಾಂಟ್ಯಾಕ್ಟ್ ಬರುತ್ತೆ, ಯಾವ್ಯಾವ ತರದಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಯಾವ್ಯಾವ ತರ ಅವ್ರ ಯೋಚನೆಗಳು ಇರುತ್ತೆ ಅನ್ನೋದನ್ನ ನಾವು ಸಾಕಷ್ಟು ಕಲಿಬಹುದು ಅಂತ ಅನ್ಸುತ್ತೆ ಸರ್ ನನಗೆ. ಹಾಗಾಗಿ ನಿಮಗೆ ಎಳೆಯ ವಯಸ್ಸಿನಲ್ಲೇ ಟೀಚಿಂಗ್ ಪ್ರೊಫೆಷನ್ ಅನ್ನೋದು ಸೆಳೆತ ಇತ್ತು? ಖಂಡಿತ ಸರ್, ಖಂಡಿತ. ನನಗೆ ನಾನು ಮೇರಿ ಮಾರ್ಕ್ಲೇಟ್ ನಲ್ಲಿ ಓದ್ತಾ ಇದ್ದೆ ಸರ್. ಮೊದಲು ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಮೇರಿ ಮಾರ್ಕ್ಲೇಟ್ನಲ್ಲಿ ನಾನು ಮಾಡಿದ್ದು. ಅಲ್ಲಿ ನಮಗೆ ಬಹಳಷ್ಟು ಚೆನ್ನಾಗಿ ಪಾಠ ಪ್ರವಚನಗಳನ್ನ ಮಾಡ್ತಾ ಇದ್ರು. ಅವರು ಒಂಥರ ಡೆಡಿಕೇಶನ್ ಇತ್ತು ಟೀಚರ್ಸ್ಗೆ, ನಮ್ಗೊಂಥರ ರಜಾ ಆಗಿದೆ ಆ ತರದೆಲ್ಲ ಏನು ಗೊತ್ತೇನೆ ಇರ್ತಿದ್ದಿಲ್ಲ. ಅಷ್ಟು ಚೆನ್ನಾಗಿ ನಮ್ಗೆ ಗೊತ್ತಿದ್ದೇನು, ಬರೀ ಓದಬೇಕು ಮಾಡಬೇಕು ಆ ತರ ಪಾಠ ಹೀಗೆ ಎಲ್ಲ ಹೇಳ್ತಾ ಇದ್ರು. ನಮ್ಗೆ ಅವ್ರು ಮಾಡೋದ್ ನೋಡಿ, ಇವ್ ನಾವು ಇದೇ ತರ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ನಾವು ಮುಂದೆ ಏನಾಗ್ತೀವೋ ಏನೋ ಏನೋ ಆಗ್ಬಾರ್ದಪ್ಪ, ಆದ್ರೆ ಟೀಚರೇ ಆಗ್ಬೇಕು, ಯಾವ ಕ್ಲಾಸಿಗಾದ್ರೂ ಪರವಾಗಿಲ್ಲ ಪಾಠ ಮಾಡ್ಬೇಕು. ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಟೀಚರ್ ಎಲ್ಲಾದ್ರೂ ಹೊರಗಡೆ ಇನ್ನು ಬರೋದ್ ಲೇಟ್ ಆಯ್ತು ಅಂದ್ರೆ ಹೋಗಿ ಬೋರ್ಡ್ ಮೇಲೆ ಬರೆಯೋದು, ಅದನ್ನ ಕೇಳೋದು, ಇದನ್ನ ಟೀಚರ್ ಗಳು ಏನೇ ತರ ಮಾಡ್ತಾ ಇದ್ರು ಅದೇ ತರ ಮಾಡ್ತಾ ಇದ್ವಿ. ಅದೇ ಒಂದು ಆಸಕ್ತಿಯಿಂದ ನಾನು ಮುಂದೆ ಮುಂದೆ ಮುಂದೆ ಹೋದೆ. ಕೊನೆಗೆ ನಾನು ಈ ಪ್ರಾಧ್ಯಾಪಕಿಯಾಗಿ ಈ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಸಾವಿರಾರು ಜನ ವಿದ್ಯಾರ್ಥಿಗಳು ನಿಮ್ ಕೈ ಕೆಳಗೆ ತಯಾರಾಗಿ ಹೋಗಿರ್ತಾರೆ. ಕೆಲವೊಂದು ವಿದ್ಯಾರ್ಥಿಗಳು ಬಹಳ ಬೇಗ ಕೆಲಸ ತಗೊಂಡು ಅವರು ಒಂದು ಜೀವನದಲ್ಲಿ ನೆಲೆನ ಕಂಡುಕೊಂಡಿರ್ತಾರೆ. ಇನ್ ಕೆಲವು ವಿದ್ಯಾರ್ಥಿಗಳು ನೋಡಿದಾಗ ನಿಮಗೆ ಒಂಥರ ಅಯ್ಯೋ ಅನ್ಸುತ್ತೆ, ಹೊಟ್ಟೆ ಉರಿಯತ್ತೆ, ಇವನ್ನು ಜೀವನದಲ್ಲಿ ಸೆಟ್ಲ್ ಆಗಿಲ್ವಲ್ಲಪ್ಪ ಅನ್ಸುತ್ತೆ. ಇದು ಯಾಕೆ ಹೀಗಾಗತ್ತೆ ಮೇಡಮ್? ಎಲ್ಲ ಹುಡುಗರುಗಳಿಗೂ ಒಂದೇ ರೀತಿ ಪಾಠ ಮಾಡಿರ್ತೀರಿ, ಕೆಲವರು ಯಾಕೆ ಆ ಥರ ಹೋಗ್ತಾರೆ? ಏನೋ ಜೀವನದಲ್ಲಿ ಚುರುಕುತನ ಅನ್ನೋದು ಜಾಸ್ತಿ ಇರುತ್ತಾ, ಅಥವಾ ಬುದ್ಧಿವಂತಿಕೆ ಕೆಲವರಿಗೆ ಮಾತ್ರ ಇರುತ್ತಾ, ಇರಲ್ವಾ ಹೀಗೆ? ಸರ್, ಇದು ನಿಜಕ್ಕೂ ನೀವು ಹೇಳಿದ್ದು ಕೇಳ್ತಾ ಇರೋ ಪ್ರಶ್ನೆ ನಿಜಕ್ಕೂ ಇದೆ ಸರ್. ಈಗ ನಾನು ನೋಡಿ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ನನಗೆ ಆಲ್ಮೋಸ್ಟ್ ಎಲ್ಲಾ ಕ್ಲಾಸದ್ದು ಸ್ಟೂಡೆಂಟ್ಸ್, ಎಲ್ಲಾ ಬ್ಯಾಚ್ ನವರು ನನಗೆ ಇದು ಕೂಡ ನನಗೆ ಕಾಂಟ್ಯಾಕ್ಟ್ ನಲ್ಲಿದ್ದಾರೆ. ಈಗ 1997 2000 ಒಬ್ಬ ನಾಗರ ಸಿಎಂ ಅಂತ ಹೇಳಿ ನಮ್ಮಲ್ಲೇ ಓದಿದಂತಹ ವಿದ್ಯಾರ್ಥಿ, ಅವರು ಮೊನ್ನೆ ಶಿಕ್ಷಕರ ದಿನಾಚರಣೆ ದಿವಸ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕರ್ನಾಟಕದಿಂದ ಏಕೈಕ ಶಿಕ್ಷಕ ಅವರು ಆ ಒಂದು ಗೌರವಕ್ಕೆ ಪಾತ್ರರಾದರು. ಅವನು ಕೂಡ ಆರ್ಡಿನರಿ ಸ್ಟೂಡೆಂಟ್ ಇದ್ದ, ಚೆನ್ನಾಗಿ ಓದ್ದ, ಮುಂದೆ ಹೋದ, ಒಳ್ಳೆ ಉತ್ತಮವಾದಂತಹ ಸ್ಥಿತಿಯಲ್ಲಿದ್ದಾನೆ. ಅದೇ ತರ ಇನ್ನೊಂದು ಹುಡುಗಿ ಲತಾ ಅನ್ನೋಳು, ಸೇಮ್ ಬ್ಯಾಚ್, ತುಂಬಾನೇ ಚಾಣ ಇದ್ಲು, ಮಾರ್ಕ್ಸ್ ಅಲ್ಲಿ ಅವಳು ತುಂಬಾನೇ ಚೆನ್ನಾಗಿ ತೆಗೆದಿದ್ಲು. ಆದ್ರೆ ಅವಳು MSc ಹೋದ್ಲು, MSc ಹೋದ ಮೇಲೆ ನೆಕ್ಸ್ಟ್ ತದನಂತರ ಅವಳಿಗೆ ಯಾವುದೇ ರೀತಿ ಕೆಲಸ ಸಿಗ್ಲಿಲ್ಲ. ಆಮೇಲೆ ಇನ್ನೊಂದೇನಾಗತ್ತೆ ಹುಡುಗರಿಗೆ ಅಂತಂದ್ರೆ, ನಾನು ತುಂಬಾ ಜಾಣೆ ಅಥವಾ ನಾನು ತುಂಬಾ ಜಾಣ ಇದ್ದೀನಿ ಅಥವಾ ಜಾಣ ಇದ್ದೀನಿ ನಾನು, ನನಗೆ ಇತ್ತದೇ ಕೆಲಸ ಆಗ್ಬೇಕು ಅಂತಹ ಮನೋಭಾವನೆ ಇರುತ್ತೆ. ನಾನು ಹೇಳೋದೇನಪ್ಪ ಅಂತಂದ್ರೆ, ಯಾರಿಗೂ ಕೂಡ, ನಾನು ಕೂಡ ಮೊದಲು 1991 ನಂದು MSc ಮುಗಿದ ತಕ್ಷಣ ನಾನು ಕೂಡ ಭದ್ರಾವತಿ ಸರ್ಎಂಇ ಕಾಲೇಜ್ಗೆ ಹೋಗ್ತಾ ಇದ್ದೆ. ಅಲ್ಲಿ ನಮಗೆ ಕೊಡ್ತಿದ್ದು 300 ರೂಪಾಯಿ. ನಮ್ಗೆ ಅವಾಗ ನಮ್ಗೆ ಅನ್ನಿಸ್ತಾ ಇದೆ, ನಮಗೆ ಬೇಕಾಗಿದ್ದೇನು ಪಾಠ ಮಾಡ್ಬೇಕು ಅನ್ನೋದು ಬಿಟ್ರೆ ಇದ್ರ ನಮ್ಗೆ ದುಡ್ಡು ಬರಬೇಕು ಆ ತರ ನಮ್ಗೆ ಏನು ಇದ್ದಿದ್ದಿಲ್ಲ. ಈಗಿನ ಹುಡುಗರಲ್ಲಿ ಆ ತರ ಇಲ್ಲ. ನಮ್ಮ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಕಂಪೇರ್ ಮಾಡ್ಕೊಳ್ತಾರೆ, ಒಬ್ಬರನ್ನ ಕಂಪೇರ್ ಮಾಡ್ಕೊಳ್ಳೋದು, ಅವನಂಗಾಗ್ಬಿಟ್ಟ ಹಿಂಗಾಗ್ಬಿಟ್ಟ ಅಂತ ಹೇಳಿ. ಆಮೇಲೆ ಬರೋ ಅವಕಾಶಗಳನ್ನೆಲ್ಲ ಏನ್ ಮಾಡ್ಬಿಡ್ತಾರೆ, ಕಳ್ಕೊಂಡ್ ಬಿಡ್ತಾರೆ. ಕಳ್ಕೊಂಡೋಗಿ ಆಮೇಲೆ ಏನಾಗುತ್ತೆ, ಅವ್ರ ಏಜ್ ಬಾರೋ ಆಗ್ಬಿಡತ್ತೆ. ಆಮೇಲೆ ಒಳ್ಳೆ ಸಮಾಜದಲ್ಲಿ ಒಳ್ಳೆ ಅವರಿಗೆ ಯಾವುದೇ ಗುಣಮಟ್ಟದ ಕೆಲಸಗಳು ಕೂಡ ಸಿಗೋದಿಲ್ಲ. ಅದರಿಂದ ಅವ್ರಿಗೆ ಬೇಜಾರಾಗತ್ತೆ. ಅದು ನೀವು ಓದೋದ್ರಲ್ಲೂ ಹೇಳಿದ್ರೆ ತುಂಬಾ ಚೆನ್ನಾಗಿ ಓದ್ಬೋದು ಈ ತರ. ನಾವು ಆಕ್ಚುಲಿ ಪಾಠ ಮಾಡುವಾಗ ಅದೇ ತರ ಮಾಡ್ತೀವಿ. ಆಮೇಲೆ ಮಾಡುವಾಗ ಹುಡುಗರು ನಾವು ಹೇಳ್ತೀವಿ, ಈಗ ಫೇಲ್ ಆಗಿರೋ ಹುಡುಗರಿಗೆ ನಾನು ಸಾಮಾನ್ಯ ಏನ್ ಮಾಡ್ತೀನಿ, ಒಂದು ಕ್ಲಾಸಿಗೆ ಹೋಗ್ತೀನಿ, ಕ್ಲಾಸಿಗೆ ಹೋದಾಗ ಎಲ್ಲರದು ಪರ್ಸೆಂಟೇಜ್ ಕೇಳ್ಕೊಳ್ತೀನಿ. ಪರ್ಸೆಂಟೇಜ್ ಕೇಳ್ಕೊಂಡಾಗ ಯಾರ್ಯಾರು ಪಾಸ್ ಆಗಿದ್ದಾರೆ, ಯಾರ್ಯಾರು ಫೇಲ್ ಆಗಿ, ಎಲ್ಲರದೂ ನನಗೆ ಆಲ್ಮೋಸ್ಟ್ ಪರಿಚಯ ಇರುತ್ತೆ. ಈ ಫೇಲ್ ಆದ ಹುಡುಗರಿಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಈ ಪಾಸ್ ಆಗಿರೋ ಹುಡುಗರು ಅಥವಾ ತುಂಬಾ ಜನ ಒಳ್ಳೆ ಮಾರ್ಕ್ಸ್ ಬಂದವರಿಗೆ ಒಬ್ರಿಗೊಬ್ರು ಟೈ ಅಪ್ ಮಾಡ್ತೀನಿ. ಈಗ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾರೋ ಒಂದು ಹುಡುಗನ ಹೈಯೆಸ್ಟ್ ಬಂದಿರುತ್ತೆ, ಒಂದ್ 4 ಜನ ಮ್ಯಾಥಮೆಟಿಕ್ಸ್ ಅಲ್ಲಿ ಫೇಲ್ ಆಗಿರ್ತಾರೆ, ಅವ್ರಿಗೆ ಅವನು ಟೈ ಅಪ್ ಮಾಡೋದು. ಆಮೇಲೆ 15 ದಿವಸ ಆದ ತಕ್ಷಣ ಅವಳು ಏನ್ ಪಾಠ ಕೇಳಿದ್ದು, ಅವನಿಗೆ ಪಾಠ ಮಾಡಕ್ ಹೇಳಿರ್ತೀನಿ, ಅವ್ಳಿಗೆ ಏನೇನ್ ಡೌಟ್ಸ್ ಇರುತ್ತೆ ಎಲ್ಲ ಕೇಳ್ಕೊಳ್ಬೇಕು. ಆಮೇಲೆ ಅವ್ರಾದ್ಮೇಲೆ ಆ ಹುಡುಗನ್ಗೆ ಹೇಳಿರ್ತೀನಿ, ಯಾರು ಪಾಠ ಮಾಡ್ತಾ ಇರ್ತಾರೆ 4 ಜನಕ್ಕೆ ಅವ್ನಿಗೆ ಹೇಳ್ತೀನಿ ಟೆಸ್ಟ್ ಮಾಡಪ್ಪ ಅಂತ ಮಾಡ್ತಾನೆ. ಅದಾದ್ಮೇಲೆ ಆ ಸಬ್ಜೆಕ್ಟ್ ನಲ್ಲಿ ಇರುವಂತಹ ಮಾಸ್ಟರ್ಸ್ ಹತ್ರ ನಾನು ಕ್ವಶನ್ ಪೇಪರ್ ನ ಕೊಡಿಸ್ತೀನಿ. ಈ ತರದನ್ನೆಲ್ಲ ನಾನು ಸುಮಾರು ಪ್ರಯೋಗಗಳನ್ನ ಮಾಡಿದೀನಿ, ನಿಜಕ್ಕೂ ಒಳ್ಳೆ ಫಲಿತಾಂಶ ಬಂದಿದೆ. ಮೊನ್ನೆ ಒಂದು ಇಂಟಿಗ್ರೇಟೆಡ್ ಅಂತ ನಮ್ದೊಂದು ಕೋರ್ಸ್ ಇದೆ, ಅದರಲ್ಲಿ ಒಂದು ಹುಡುಗ ಫೇಲ್ ಆಗಿದ್ದ, ಫಿಸಿಕ್ಸ್ ನಲ್ಲಿ ಫೇಲ್ ಆಗಿದ್ದ. ಅವನಿಗೆ ಇಬ್ರು ಹುಡುಗ ಒಂದು ಹುಡುಗಿ ಇಬ್ಬರ ಹತ್ರನು ಹೇಳಕ್ ಹೇಳಿದ್ದೆ, ಇಬ್ರು ಕೂಡ ತುಂಬಾ ಪರಿಚಯ ಚೆನ್ನಾಗಿ ಪಾಠ ಮಾಡಿದ್ರಂತೆ, ಅವನಿಗೆ ಮೊನ್ನೆ ರಿಸಲ್ಟ್ ಬಂತು ಪಾಸ್ ಆಗಿದ್ದೇನೆ ಅಂತ ಹೇಳಿದ. ಇದೇ ತರ ನಾವು ಹಿಂದಿನ ದಿವಸಗಳಲ್ಲಿ ಸುಮಾರು ಈ ತರ ಮಾಡಿದ್ವಿ. ಆ ತರಕ್ಕೆ ಅವರು ಒಳಪಡಬೇಕು. ಯಾರಿಗಾದ್ರೂ ನಾವು ಅಸೈನ್ ಮಾಡಿದಾಗ ಅವ್ರ ಹತ್ರ ಹೋಗ್ಬೇಕು, ಕಲಿಬೇಕು. ಆಮೇಲೆ ತಿರ್ಕೋ ಏನಪ್ಪ ಮೇಡಮ್ ನನ್ನ ಕ್ಲಾಸ್ಮೇಟ್ ಹತ್ರನೇ ಮಾಡಕ್ ಹೇಳ್ತಾರೆ ಅವನೇನ್ ಮಹಾಬುದ್ಧು ಅಂತ ಆ ತರದ್ದೆಲ್ಲ ಮನೋಭಾವನ ನಾವು ಇಟ್ಕೊಳ್ಬಾರ್ದು. ಆಗ್ಲಿಲ್ಲ ಅಂತಂದ್ರೆ ಇನ್ನೊಬ್ರು ಹೇಳದ ಅರ್ಥ ಆಗೋದು, ನಾನ್ ಹೇಳದ ಅರ್ಥ ಆಗದಿದ್ರೆ ಇನ್ನೊಬ್ರು, ಈಗ ನೀವು ಸುದರ್ಶನ್ ಸರ್ ಹೇಳಿದ್ದೇನೆ ನಮ್ಗೆ ಅರ್ಥ ಆಗೋದು ಆತರ ಹೇಗಪ್ಪ ಅಂತಂದ್ರೆ ನಾವು ಯಾರ ಹತ್ರ ಅರ್ಥ ಆಗುತ್ತೋ ಅಥವಾ ನಮ್ ಕೆಲಸತಿ ಅವ್ರು ಹೇಳಿದ್ದು ಅರ್ಥ ಆಗ್ಲಿಲ್ಲ ನಮಗೆ ಯಾವ ತರ ಬೇಕು ಆತರ ನಾವು ಕನ್ವರ್ಟ್ ಮಾಡ್ಕೋಬೇಕು ವಿಷಯಗಳನ್ನ, ನಮಗೆ ಅರ್ಥ ಮಾಡ್ಕೊಳಂಗೆ ನಮಗೇನೆ ಅರ್ಥ, ನಾವು ಈ ತರ ಆದ್ರೆ ಹಿಂಗಾಗ್ಬೋದು ಹೀಗಾಗ್ಬೋದು ಹೀಗಾಗ್ಬೋದು ಅಂತ ಹೇಳಿ ನಾವು ನಮಗೆ ಯಾವ ತರ ಅರ್ಥ ಆಗುತ್ತೋ ಸಬ್ಜೆಕ್ಟ್ ಆ ತರ ಮಾಡ್ಕೊಂಡು ನಾವು ಪರೀಕ್ಷೆನಲ್ಲಿ ಬರೀಬೇಕಾಗುತ್ತೆ. ನಾನು ಸಾಮಾನ್ಯವಾಗಿ ಹುಡುಗರಿಗೆ ಹೇಳೋದೇನಪ್ಪ ಅಂತಂದ್ರೆ ನಮಗೆ ಫಸ್ಟ್ ನೀವೇನ್ ಮಾಡಿ ಅರ್ಥ ಆಗಿರೋದನ್ನೆಲ್ಲ ಓದ್ಕೊಂಡ್ ಬಿಡಿ, ಅದನ್ನ ಬರೆದು ಬಿಡಿ. ಅದಾದ ಮೇಲೆ ನಿಮಗೆ ಕೆಲವು ಗೊತ್ತಿರೋದಿಲ್ಲ, ನಿಮ್ಗೆ ಯಾರತ್ರ ಹೇಳ್ಕೊಳಕ್ಕೂ ಇಷ್ಟ ಇಲ್ಲ, ಹೇಳ್ಸ್ಕೊಳಕ್ಕೂ ಇಷ್ಟ ಇರೋದಿಲ್ಲ, ಕೇಳಕ್ಕೂ ಇಷ್ಟ ಇರೋದಿಲ್ಲ, ಹಾಗೆ ನೀವೇನ್ ಮಾಡಿ ಆ ಸಬ್ಜೆಕ್ಟ್ ಅನ್ನ ಒಂದೆರಡು ಸತಿ ನೋಡಿ, ಏನೋ ಒಂದ್ ಸ್ವಲ್ಪ ನಿಮ್ಗೆ ಅರ್ಥ ಆಗತ್ತೆ. ಆ ಅರ್ಥ ಆದ ತಕ್ಷಣ ನೀವು ಅದನ್ನ ಸ್ವಲ್ಪ ಡೆವಲಪ್ ಮಾಡ್ಕೊಳ್ಳಿ, ಡೆವಲಪ್ ಮಾಡ್ಕೊಂಡಾಗ ನಿಮಗೆ ಅದು ತುಂಬಾನೇ ಚೆನ್ನಾಗಿ ಅರ್ಥ ಆಗಿರುತ್ತೆ. ನಿಮ್ಗೆ ಏನ್ ಮೊದಲು ಅರ್ಥ ಆಗಿರುತ್ತೆ ಪಾಠ ಅದಕ್ಕಿಂತ ಇದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಈ ತರ ನೀವು ಮಾಡ್ಕೊಳ್ತಾ ಹೋದ್ರೆ ಯಾವುದೇ ವಿಷಯ ಆದ್ರೂ ಕೂಡ ನಿಮ್ಗೆ ಕಠಿಣ ಆಗೋದಿಲ್ಲ, ಎಲ್ಲಾನು ಕೂಡ ತುಂಬಾ ಸುಲಭವಾಗಿ ನೀವು ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಳ್ತೀರ. ಆದರೆ ನಿಮಗೆ ಅದರಲ್ಲಿ ಕಾನ್ಸಂಟ್ರೇಷನ್ ಇರಬೇಕು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಏನಾದ್ರು ಸುಮ್ನೆ ಪಾಸ್ ಮಾಡ್ತೀನಿ ಸುಮ್ನೆ ಏನ್ ಮಾಡ್ತೀನಿ ಆ ತರ ಅಲ್ಲ, ನಾನು ಪಾಸ್ ಆಗ್ಬೇಕು, ನನಗೆ ಒಳ್ಳೆ ಮಾರ್ಕ್ಸ್ ಬರಬೇಕು, ಉತ್ತಮವಾದ ಅಂಕಗಳನ್ನ ಗಳಿಸಬೇಕು. ಅಂಕ ಗಳಿಸೋದಲ್ಲ, ಅದರ ಜೊತೆಗೆ ಆ ವಿಷಯದಲ್ಲಿ ನಾನು ಪರಿಪೂರ್ಣತೆಯನ್ನ ಹೊಂದಿರಬೇಕು. ನನಗೆ ಸಬ್ಜೆಕ್ಟ್ ಚೆನ್ನಾಗಿ ಗೊತ್ತಿದೆ ಅಂದ್ರೆ ನಾನು ಎಲ್ಲಾದ್ರೂ ಹೋಗ್ಬೋದು. ನನಗೆ BSc ಅಥವಾ ಡಿಗ್ರಿ ಕ್ಲಾಸ್ ಟೀಚರ್ ಆಗ್ಲಿಲ್ಲ, ನಾನು ನನಗೆ ಅಲ್ಲಿ ಪಾಠ ಮಾಡಕ್ ಸಿಕ್ಕಿಲ್ಲ, PUC ಕ್ಲಾಸ್ಗೆ ಹೋಗು, ಏನಿದೆ ನನಗೆ ಸಬ್ಜೆಕ್ಟ್ ಗೊತ್ತಿದ್ರೆ ನಾನು ಎಲ್ಲಾದ್ರೂ ಕೂಡ ನಾನು ಜೀವನ ಮಾಡಬಹುದು. ಅದರಿಂದ ನಮ್ಗೆ ಏನಪ್ಪ ಅಂತಂದ್ರೆ ಯಾವಾಗ್ಲೂ ನಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ಅದಿಲ್ಲದೆ ಇದ್ರೆ ನಾವೇನು ಕಲ್ಸಕ್ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ನನ್ನ ಕ್ಲಾಸಲ್ಲಿ ಹುಡುಗರಿಗೆ ಹೇಳ್ತಾ ಇರ್ತೀನಿ, ಒಂದು ಸಿಂಪಲ್ ಎಕ್ಸಾಂಪಲ್, ಅಲ್ಲಿ ಒಂದು ಫ್ಯಾನ್ ಇರುತ್ತೆ, ಫ್ಯಾನ್ ಹಾಕಪ್ಪ ಮೇಡಮ್ ಸಿಗಲ್ಲ, ಯಾಕಪ್ಪ ಸಿಗಲ್ಲ ಈಗ ನೋಡೋ ಯಾಕೋ ಸಿಗಲ್ಲ, ಹೋಗೋ ಕೋಲ್ ತಗೊಂಡ್ ಬರೋ ತಗೊಂಡ್ ಬಂದ, ಹಿಂಗ್ ಎಳಿಯೋ ಹೇಳ್ದ ಫ್ಯಾನ್ ಹತ್ತದ್ದು. ನೋಡಪ್ಪ ಒಂದು ಫ್ಯಾನ್ ಅನ್ನ ಹಾಕೊಳಕ್ ಆಗಲ್ಲ, ಆಗಲ್ಲ ಆಗಲ್ಲ ಅಂದ್ರೆ ಜೀವನದಲ್ಲಿ ನಾವ್ ಏನ್ಗೂ ಏನು ಆಗಲ್ಲ, ಆಗತ್ತೆ ಅಂದ್ರೆ ಎಲ್ಲನೂ ಆಗತ್ತೆ. ಈ ಒಂದು ಶ್ಲೋಗನ್ ನೀವು ಇಟ್ಕೊಂಡ್ರಪ್ಪ ಜೀವನದಲ್ಲಿ ನಿಮ್ಮ ಗುರಿಯನ್ನ ನೀವು ಮುಟ್ಟುತ್ತೀರ ಅನ್ನೋ ವಿಷಯನ ನಾನು ಯಾವಾಗ್ಲೂ ಪ್ರತಿ ಒಂದು ಕ್ಲಾಸ್ನಲ್ಲೂ ಕೂಡ ನಾನು ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ನಾನು ಇದನ್ನ ಹೇಳ್ತಾನೆ ಇರ್ತೇನೆ. ಇದು ಒಂದು ಹಂತ ಆಯ್ತು ಮೇಡಮ್, ಕಲಿಯೋ ಹಂತಗಳಲ್ಲಿ ಅವ್ರ ಎಜುಕೇಷನ್ ಅನ್ನ ಚೆನ್ನಾಗಿ ಓದ್ಕೋಬೇಕು ಚೆನ್ನಾಗಿ ಬರೀಬೇಕು, ಅವ್ರು ಬಂದಿರೋದೇ ಅದೇ ಉದ್ದೇಶ, ಫೈನ್. ಆದರೆ ಕೆಲವು ಹುಡುಗರುಗಳು ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಂದಾಗ ತುಂಬ ಓದ್ದಂಥವರು ಕಾಲೇಜಲ್ಲಿ ರ್ಯಾಂಕ್ ತಗೊಂಡಂಥವ್ರು ಫೇಲ್ ಆಗ್ಬಿಡ್ತಾರೆ, ಇನ್ನು ಕೆಲವರು ಸುಮ್ಮನೆ ಒಂಥರ ಬೀಡು ಬೀಸಾಗಿ ಓಡಾಡ್ತಾ ಇರ್ತಾರೆ, ಚುರುಕಿರ್ತಾರೆ ಅವ್ರು ಎಲ್ಲದರಲ್ಲೂ, ಅಂಥವ್ರು ಥ್ರೂ ಆಗ್ಬಿಡ್ತಾರಲ್ಲ, ಇದು ಹೇಗೆ ಜೀವನದ ಒಂದು ವೈರುಧ್ಯ ಅಂತಿರೋ ಅಥವಾ ಆ ಚುರುಕ್ತನ ಇವರ ಜೊತೆಗೆ ರೂಢಿಸ್ಕೋಬೇಕು ಅಂತಿರೋ ಹೇಗೆ ಅಂತೀರಿ? ಈ ಕಾಂಪಿಟೇಟಿವ್ ಎಕ್ಸಾಮ್ನೇ ಬೇರೆ, ನಮ್ಮ ತರಗತಿನಲ್ಲಿ ಓದಿ ಮಾರ್ಕ್ಸ್ ತೆಗಿಯೋದೇ ಬೇರೆ. ನಮ್ಮ ಜನಕ್ಕೆ ಏನಪ್ಪ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂದ್ರೆ ಅವರ ಯೋಚನೆನೇ ಬಹಳ ವಿಭಿನ್ನವಾಗಿರುತ್ತೆ. ಕಾರಣ ಹೇಳ್ತೀನಿ ಕೇಳಿ. ಈಗ ನಮ್ಗೆ BSc ಫಸ್ಟ್ ಇಯರ್, ನಾವೇನ್ ಮಾಡ್ತೀವಿ, ಪಾಠ ಮಾಡ್ತೀವಿ, ನೋಟ್ಸ್ ಕೊಡ್ತೀವಿ, ಟೆಸ್ಟ್ ಮಾಡ್ತೀವಿ, ಓದ್ತೀವಿ, ಬರೀತೀವಿ, ಟೆಸ್ಟ್ ಬರೀತಾರೆ, ಎಕ್ಸಾಮಿನೇಷನ್ ಬರೀತಾರೆ. ಅಂದ್ರೆ ಅಲ್ಲಿ ಏನಾದ್ರೆ ಒಂಥರ ಹುಡುಗರಿಗೆ ಒಂಥರ ಏಕಾಗ್ರತೆ, ಇಷ್ಟೇ ಓ BSc ಎಕ್ಸಾಮ್ ಅಂತ. ಈಗ ಮನೆಯಲ್ಲೂ ಕೇಳ್ತಾರೆ, ಇಪ್ಪ ಎಕ್ಸಾಮ್ ಆಯ್ತೇನೋ, ಟೆಸ್ಟ್ ಆಯ್ತೇನೋ, ಮಾರ್ಕ್ಸ್ ಆಯ್ತೇನೋ, ಆಯ್ತೇನಮ್ಮ, ಹಾಗೆ ಹೇಗೆಲ್ಲ ಕೇಳ್ತಾರೆ. ಅವನ ದೃಷ್ಟಿಯಿಂದ ಅವ್ರೇನ್ ಮಾಡ್ತಾರೆ, ಓದ್ಕೊಳ್ತಾರೆ, ಎಕ್ಸಾಮ್ ಬರೀತಾರೆ, ಪಾಸ್ ಆಗ್ತಾರೆ, ಅದನ್ನ ಡಿಗ್ರಿನಲ್ಲಿ ಪಾಸ್ ಆಗೋದು. ಆದ್ರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಅಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಏನ್ ಆಗತ್ತೆ, ಯಾಕೆ ನಾವು ಸಕ್ಸಸ್ ಆಗ್ತಾ ಇಲ್ಲ, ಯಾಕೆ ನಾವು ಈ ನಮ್ಮ IAS ಆಗ್ಲಿ KAS ಆಗ್ಲಿ ಯಾಕೆ ನಮ್ಮ ಹುಡುಗರು ಬಹಳ ಹಿಂದೆ ಇದ್ದಾರೆ, ನಾನು ಯಾವಾಗ್ಲೂ ಹುಡುಗರಿಗೆ ಹೇಳ್ತೀನಿ. ಈಗ ನೋಡಿ ಎಲ್ಲರಿಗೂ ಒಂದು ಕ್ಲಾಸಲ್ಲಿ ನಾನು ಕೇಳ್ತೀನಿ, ಎಷ್ಟು ಜನ IAS ಆಗ್ಬೇಕಪ್ಪ, ಎಲ್ಲರೂ ಕೈ ಎತ್ತುತ್ತಾರೆ. ಅಲ್ಲಿಗೆ ಎಲ್ಲರೂ IAS ಆಗ್ತಾರ? ಇಲ್ಲ, ಕೈ ಎತ್ತಕ್ಕೆ ಎಲ್ಲರೂ ಎತ್ತುತ್ತಾರೆ, ಓ ನಾನು ಅದೇನು ಏನೋ ಬಹಳ ಅಂತ ಅನ್ಕೊಂಡು ಈಸಿ ಇರುತ್ತೆ ಹಾಗೆ ಅಂತ ಅನ್ಕೊಳ್ತಾರೆ. ಹ್ಞೂ ಆಯ್ತು, ಎಕ್ಸಾಮಿನೇಷನ್ ಬಂತು. ಎಕ್ಸಾಮಿನೇಷನ್ ಬಂದಾಗ ಎಷ್ಟು ಜನ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದಿರಪ್ಪ? ಅದರಲ್ಲಿ ಒಂದು 50% ಅಪ್ಲಿಕೇಶನ್ ಹಾಕಿರೋರು 50 ಜನ, ಕೈ ಎತ್ತದವರು 100% ಇದ್ರು, 50 ಜನ ಹಾಕಿದ್ರು. ಅದಾದ ಮೇಲೆ ಅದರಲ್ಲಿ ಟಾಪಿಕ್ಗಳನ್ನ ಸಬ್ಜೆಕ್ಟ್ ವಿಷಯಗಳನ್ನ ತಗೊಳ್ಬೇಕು ಪರೀಕ್ಷೆ ಬರೆಯೋಕೆ. ಬರೆಯೋ ಟೈಮಿಗೆ ನಾನು ನೋಡ್ಲೇ ಇಲ್ಲ, ಅದು ಏನೇನೋ ಸಬ್ಜೆಕ್ಟ್ ಇತ್ತು, ಏನೋ ಮಾಡಿದ್ರು ನನಗೆ, ಅದು ತಗೊಂಡ್ರಾಗಲ್ಲ ಇದು ತಗೊಂಡ್ರಾಗಲ್ಲ ಅಂತ ಅನ್ಕೊಂಡು ಒಂದು 25% ಅಲ್ಲಿ ಹೋದ್ರು. ಈಗ ಉಳಿದಿದ್ದೆಷ್ಟು ಹಾಗಾದ್ರೆ ನಮಗೆ 25% ಅಷ್ಟೇ ಉಳ್ಕೊಂಡ್ರು. ಆ 25% ಅಲ್ಲಿ ಮತ್ತೆ ಟಾಪಿಕ್ ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳೋರು ಎಷ್ಟು ಜನ? ಅದರಲ್ಲಿ ಅರ್ಧ 12, ಅದರಲ್ಲಿ ಮತ್ತೆ ಅರ್ಧ ಜನ ಎಕ್ಸಾಮಿನೇಷನ್ಗೆ ಪುಸ್ತಕ ತಗೊಳ್ಬೇಕು, ಮಾಡಬೇಕು, ನೋಡಬೇಕು ಅನ್ನೋರು ಅದರಲ್ಲಿ ಅರ್ಧ ಜನ 6:45 ಬಂದ್ರು. 6:45 ಏ ಇಲ್ಲ, ನಾನು ಅದಕ್ಕೋಸ್ಕರ ನಾನು ಓದಬೇಕು, ಫಸ್ಟ್ ಅಟೆಂಪ್ಟ್ ಅಲ್ಲಿ ನೋಡೋಣ ಅನ್ನೋರು ಅದರಲ್ಲಿ ಅರ್ಧ. ಅಲ್ಲಿ ನಾವೆಷ್ಟು ಬಂದ್ವಿ? ಆಲ್ಮೋಸ್ಟ್ 3.25 ಆ ಪರ್ಸೆಂಟೇಜ್ ನಾವು ಬಂದ್ವಿ. ಅದಾದ್ಮೇಲೆ ನಾನು ಇಲ್ಲ, ನಾನು ಎಕ್ಸಾಮಿನೇಷನ್ ಪಾಸ್ ಆಗ್ಲೇಬೇಕು, ನಾನು ಬೇರೆ ಏನು ಅಲ್ಲ, ಆಸ್ ಲೈಕ್ ನಮ್ಮ BSc MSc ತರ ಓದಿ ನಾನು ಏನ್ ಮಾಡಿದ್ನೋ, ನನಗೆ ಈ ಸಬ್ಜೆಕ್ಟ್ ಗೊತ್ತಿಲ್ಲಪ್ಪ, ಅದಕ್ಕೆ ಅದರಲ್ಲಿ ಯಾರು ಪರಿಣಿತರಿರ್ತಾರೋ ಅವ್ರ ಹತ್ರ ಹೋಗಿ ನಾನು ಕಲ್ತ್ಕೊಂಡ್ ಬರೋದು, ಅದ್ರ ಬಗ್ಗೆ ಗೌರವವಾಗಿ ಅಧ್ಯಯನವನ್ನು ಮಾಡೋದು, ಅದಕ್ಕಿರುವಂತಹ ಪುಸ್ತಕಗಳನ್ನೆಲ್ಲ ಚೆನ್ನಾಗಿ ಓದೋದು, ಅದರ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಅಭ್ಯಾಸ ಮಾಡೋದು, ಅದನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಬೇಕು. ಅವರೇನೇನು ವಿಷಯಗಳನ್ನ ತಗೊಂಡಿರ್ತಾರೋ ಆ ವಿಷಯದಲ್ಲಿ ಕಂಪ್ಲೀಟ್ ಆಗಿ ಪರಿಪೂರ್ಣತೆಯನ್ನ ಪಕ್ವವಾಗಬೇಕು. ಅದೆಷ್ಟು ಜನಕ್ಕೆ ಬರ್ತಾರೆ? 1.5%. ಇದು ಸರಿ ಮೇಡಮ್, ನೀವು ಹೇಳಿದ IAS ಗೆ ಅದು ಬೇರೆ ರೀತಿ ಸ್ಟಡಿ ಆಗತ್ತೆ. ಈ ಬ್ಯಾಂಕ್ ಎಕ್ಸಾಮ್ಗಳಲ್ಲಿ ಇದರೆಲ್ಲ ಮಾಡಬೇಕಾದ್ರೆ ಒಂದು ಬೇಸಿಕ್ ಇಂಗ್ಲಿಷ್ ಕೇಳಿರ್ತಾನೆ ಗ್ರಾಮರ್, ಇಲ್ವಾ ರೀಸನಿಂಗ್ ಅಂತ ಒಂದು ಟೆಸ್ಟ್ ಇರುತ್ತೆ, ನ್ಯೂಮರಿಕಲ್ ಎಬಿಲಿಟಿ ಅಂತ ಇರುತ್ತೆ. ನಮ್ಮ ಹುಡುಗರು ಪ್ರಾರಂಭದಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ದಲೆ ಗ್ರಾಮರ್ ಅಂತಂದ್ರೆ ನೆಗ್ಲೆಕ್ಟ್ ಮಾಡಿರ್ತಾರೆ, ರೀಸನಿಂಗು ಅಂತಂದ್ರೆ ಅದು ಅನಲೈಸ್ ಹೇಗೆ ಮಾಡಬೇಕು ಅನ್ನೋದು ಸಣ್ಣ ಸಣ್ಣ ನಗರಗಳಲ್ಲಿ ಬಹುಶಃ ಅದಕ್ಕೆ ತಕ್ಕಂತಹ ತರಬೇತಿಗಳನ್ನ ಕಾಲೇಜ್ ಕಡೆಯಿಂದನೂ ಇರ್ಲಿಕ್ಕಿಲ್ಲ, ಅಥವಾ ಹೊರಗಡೆ ಕೋಚಿಂಗ್ ಸೆಂಟರ್ಗಳಲ್ಲೂ ಆ ಪ್ರಬುದ್ಧ ಮಟ್ಟದ ಟೀಚಿಂಗ್ ಇರೋಲ್ವಾ ಅಂತ. ಇಲ್ಲ ಸರ್, ಖಂಡಿತಕ್ಕೂ ಇದೆ. ಈಗ ನಮ್ಮ ಶಿವಮೊಗ್ಗದಲ್ಲೇ ಕೂಡ ಸಾಕಷ್ಟು ಆ ತರ ಕೋಚಿಂಗ್ ಕ್ಲಾಸ್ಗಳು ಇದೆ. ಹುಡುಗರು ಏನ್ ಮಾಡ್ತಾರೆ ಗೊತ್ತಾ ಸರ್, ನನಗೆ ಹೇಳಿದ್ನಲ್ಲ ಎಕ್ಸಾಂಪಲ್ ಹೇಳಿದ್ನಲ್ಲ IAS ಗೆ, ಅದೇ ತರ ಅವರು ಕಾನ್ಸಂಟ್ರೇಟ್. ಈಗ ಅವರು BA ಓದಿದ್ರು ಪರವಾಗಿಲ್ಲ, ದೇರ್ ಇಸ್ ನೋ ಪ್ರಾಬ್ಲಮ್ ಫಾರ್ ದಟ್. ಈವನ್ ಸೈನ್ಸ್ ಓದೋರಿಗೆ ಆರ್ಟ್ಸ್ ಬರಲ್ಲ, ಆರ್ಟ್ಸ್ ಓದೋರಿಗೆ ಕಾಮರ್ಸ್ ಬರಲ್ಲ, ಎಲ್ಲ ಸುಳ್ಳು. ನಮಗೆ ಅಲ್ಲಿ ಬೇಕಾಗಿರುವಂತಹ ನಮಗೆ ಮೂಲಭೂತ ನಮಗೆ ಏನು ನಮಗೆ ಫಂಡಮೆಂಟಲ್ಸ್ ಏನಿರುತ್ತೋ ಅದನ್ನೆಲ್ಲಾನು ಕೂಡ ನಮಗೆ ಮನೆಯಲ್ಲಿ ಕುತ್ಕೊಂಡು ಓದೋ ಖಂಡಿತ ಕಷ್ಟ, ಯಾಕಂದ್ರೆ ಕಾನ್ಸಂಟ್ರೇಷನ್ ಬರಲ್ಲ. ಒಂದು ಇನ್ನೊಂದು ಏನಾಗತ್ತಪ್ಪ ಅಂದ್ರೆ, ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಗೆ ಹೋಗೋರು ಅವರದೇ ಆದಂತಹ ನಾನು ಮಾಡಲೇಬೇಕು ಅಂದ್ರೆ ಖಂಡಿತಕ್ಕೂ ಆಗಲ್ಲ. ಈಗ ನಮ್ಮ ಶಿವಮೊಗ್ಗದಲ್ಲೇ ಕೂಡ ಕಾಂಪಿಟೇಟಿವ್ ಆತರ ಕೋಚಿಂಗ್ ಕೊಡಕ್ಕೆ ಈಗ ನಮ್ಮ ಕಾಲೇಜ್ಗಳಲ್ಲಿ ಆಗಲ್ಲ, ಅದನ್ನು ಕೂಡ ನಾವು ಕರೆಸ್ತಾ ಇರ್ತೀವಿ. ಹೊರಗಡೆಯಿಂದ ಬಂದಿರ್ತಾರೆ, ಸುಮಾರು ಜನ ಕರೆಸಿ ನಾವು ಪಾಠನೆಲ್ಲ ಮಾಡಿರ್ತೀವಿ, ಹೌ ಟು ಫೇಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹಾಗೆ ಅಂತೆಲ್ಲ ನಾವು ಕರೆಸಿ ಪಾಠ ಮಾಡಿರ್ತೀವಿ. ಅವರು ಈ ವಿದ್ಯಾರ್ಥಿಗಳು ಮುಂದಿನ ದಿವಸಗಳಲ್ಲಿ ನಾನು ಇದನ್ನು ಆಗ್ಲೇಬೇಕು ಮಾಡಲೇಬೇಕು ಅಂದ್ಕೊಂಡು ಅವರು ಆ ಬಂದಿರುವಂತಹ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯ ಮಾಡ್ಕೊಳ್ಬೇಕು, ಅವರಲ್ಲಿ ಏನು ವಿಷಯ ಸಿಗುತ್ತೋ ಅವ್ರನ್ನ ಕೇಳಿದ್ರೆ ಅವ್ರು ಇನ್ನೊಬ್ರಿಗೆ ಲಿಂಕ್ ಮಾಡ್ತಾರೆ. ಆತರ ನಾವು ಲಿಂಕ್ ಇಟ್ಕೊಂಡು ಹೋದ್ರೆ ಖಂಡಿತಕ್ಕೂ ಸಾಧ್ಯನೆ, ಯಾವುದಕ್ಕೂ ಕೂಡ ಕಷ್ಟ ಇಲ್ಲ. ಎಲ್ಲರೂ ಕೂಡ ಬ್ಯಾಂಕ್ ಎಕ್ಸಾಮ್ ಅನ್ನ ಎಂತ ಇವನ್ನು ದಡ್ಡ ಅಂತ ನಾವು ಹೇಳಿದ್ರು ಕೂಡ ಅವರು ಕೂಡ ತುಂಬಾನೇ ಚೆನ್ನಾಗಿ ಈ ತರ ಪರೀಕ್ಷೆಗಳಲ್ಲಿ ಅವರು ಒಳ್ಳೆ ಉತ್ತಮವಾದಂತಹ ಫಲಿತಾಂಶವನ್ನ ಗಳಿಸ್ಕೋಬಹುದು ಸರ್. ಅಂದ್ರೆ ಅವನಿಗೊಂದು ಛಲ ಅನ್ನೋದು ಅವನ ಮನಸ್ಸಲ್ಲೇ ಹುಟ್ಟಿರ್ಬೇಕು. ಛಲ ಅನ್ನೋದು ಬಹಳ ಇಂಪಾರ್ಟೆಂಟ್ ಸರ್. ನಾವು ಏನೇ ಮಾಡಲಿ, ನಾನು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಯ್ಯ, ಆಗುತ್ತೆ ಅಂದ್ರೆ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಜೀವನನೇ ಅಷ್ಟು, ಏನೋ ಸ್ವಲ್ಪ ಎಡಬಹುದು, ಒಂದ್ಸತಿ ಹೇಳೋಣ, ಒಂಚೂರು ಗಾಯ ಆಗತ್ತ, ಒಂಚೂರು ಟಿಂಚ ಹಚ್ಕೊಳ್ಳೋಣ, ಅಯ್ಯೋ ನನ್ನ ಕೈಯಲ್ಲಾಗಲ್ಲ. ಅದ್ರ ಜೊತೆಗೆ ನಮ್ಮ ಸುತ್ತಲ ಜನಗಳದ್ದು ಇದೆಯಲ್ಲ, ಅದ್ರದ್ದು ಏ ಅವನ ಕೈಯಲ್ಲಿ ಏನಾಗತ್ತೆ, ಅವನ್ ಏನ್ ಮಾಡಕ್ ಸಾಧ್ಯ, ಬರೀ ಏ ಅವರಪ್ಪಂಗೆ ಏನು ಗೊತ್ತಿಲ್ಲ, ಮಗಂಗೆ ಇನ್ನೇನು ಗೊತ್ತಿಲ್ಲ. ಇಂತಹ ನಮ್ಮ ಹೊರಗಿನ ಜನಗಳ ಕೆಲವು ಮಾತುಗಳಿಗೂ ಕೂಡ ಕೆಲವು ಮಕ್ಕಳು ಓದೋದಕ್ಕೆ ಹಿಂಜರಿದ್ರು. ನಾವ್ ಏನಾದ್ರೂ ಆಗ್ಬೋದಂದ್ರೆ ಖಂಡಿತಕ್ಕೂ ಆಗಕ್ಕೆ ಸಾಧ್ಯತೆ ಇದ್ದೇ ಇದೆ. ನಾನು ಸಾಕಷ್ಟು ಜನಗಳನ್ನ ನೋಡಿದ್ದೀನಿ. ಆಮೇಲೆ ಈಗ ನಾವು ಸುಮಾರು ವರ್ಷಗಳಿಂದ ಈ ಒಂದು ನಮ್ಮ ವೃತ್ತಿಯಲ್ಲೇ ಇರೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳನ್ನ ನಮ್ಮ ಅಮೆರಿಕದಲ್ಲಿ ನಮ್ಮ ಸ್ಟೂಡೆಂಟ್ ಸನ್ಮತಿ ಅಂತ, ಅವಳು BSc ಓದುವಾಗ ಆರ್ಡಿನರಿ ಸ್ಟೂಡೆಂಟ್, ಅವಳು ಸೆಕೆಂಡ್ BSc ಓದಿದಾಗ ಪಾಠ ಮಾಡುವಾಗ ನಾವು IAS ಇದು ಅಥವಾ ಮುಂಬೈ IITs ಈ ತರ ಎಲ್ಲ ಎಕ್ಸಾಂಪಲ್ಸ್ ನಾನು ಹೇಳ್ತಾ ಇದ್ದೆ. ನೋಡಿ, ಓದಿದ್ರೆ ಎಲ್ಲ ಆಗತ್ತೆ. ಅವಳು BSc ಆದ ತಕ್ಷಣ MSc ಮಾಡಿ PhD ಮಾಡಿ ಫಸ್ಟ್ IAS ಹೋದ್ಲು, IAS ಇಂದ ಇಟಲಿಗೆ ಹೋದ್ಲು, ಇಟಲಿಯಿಂದ ನೆಕ್ಸ್ಟ್ ಅಮೆರಿಕಾಗ್ ಬಂದ್ಲು. ಅವಳಿಗೆ ಅಮೆರಿಕದಲ್ಲಿ ಮೊನ್ನೆ ಒಂದು ಬೆಸ್ಟ್ ರಿಸರ್ಚರ್ ಆಫ್ ಇಯರ್ 2021 ಅಂತ ಹೇಳಿ ಅವಳಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಅಂದ್ರೆ ಅವಳು ಕೂಡ ಆರ್ಡಿನರಿ ಹಳ್ಳಿ ತರ ಹಳ್ಳಿಯಿಂದಾನೆ ಬಂದಿದ್ದು, ಅಷ್ಟು ಚೆನ್ನಾಗಿ ಅವಳು ಕೂಡ ಮಾಡಲೇಬೇಕು ಅಂತ ಹೇಳ್ಕೊಂಡು ಒಂದು ಛಲ ಇರಬೇಕು. ಛಲ ಒಂದು ಇದ್ರೆ ನಾವ್ ಏನಾದ್ರೂ ಸಾಧಿಸಬಹುದು ಖಂಡಿತ. ಒಂದ್ ಕಡೆ ಎಲ್ಲ ಇನ್ನೊಂದ್ ಕಡೆ ನಾವು ಎಡವಿದ್ರೆ ಇನ್ನೊಂದ್ ಕಡೆ ಅದು ಗೊತ್ತಾಗೇ ಆಗತ್ತೆ, ಮತ್ತೆ ಮುಂದ್ ಹೋಗಿ ನಾವ್ ಇನ್ನೂ ಕೂಡ ಬಹಳಷ್ಟು ಎತ್ತರಕ್ಕೆ ನಾವು ಬೆಳಿತೀವಿ. ಇದು ಯಾಕಂದ್ರೆ ನಾನು ನೋಡಿರುವಂತಹ ಉದಾಹರಣೆಗಳು ಇದೆಲ್ಲ, ಅದರಿಂದ ಛಲ ಇರಬೇಕು, ನಿರ್ದಿಷ್ಟವಾದಂತಹ ಒಂದು ಗುರಿ ಇರಬೇಕು, ಖಂಡಿತಕ್ಕೂ ಆಗೇ ಆಗತ್ತೆ. ಈಗ ಯಾರೋ ಒಬ್ರು ಹೇಳ್ಕೊಡಲ್ಲ ಅಂತ ಅನ್ಕೊಂಡ್ರೆ ಅವರೆಲ್ಲ ಇನ್ನೊಬ್ರು ಹೇಳ್ಕೊಡ್ತಾರೆ, ಯಾಕಂದ್ರೆ ಎಲ್ಲರೂ ಒಂದೇ ತರ ಇರಲ್ಲ. ನಾವೇನ್ಕೋಬೇಕು, ಅವ್ರಿಗೆ ಗೊತ್ತಿಲ್ವೇನೋ ಅದಕ್ಕೆ ಹೇಳ್ಕೊಟ್ಟಿಲ್ಲ ಅಂತ ನಾವು ಅನ್ಕೊಳ್ಬೇಕು. ಅದರಿಂದ ಆತರ ಆಗದೇ ಇಲ್ಲ. ಬಟ್ ವಿದ್ಯಾರ್ಥಿಗಳಲ್ಲಿ ತಮ್ಮದೇ ಆದಂತಹ ಒಂದು ಛಲ ಗುರಿ ಇರಲೇಬೇಕು, ಇದ್ರೆ ಖಂಡಿತಕ್ಕೂ ಅವ್ರು ಏನ್ ಅನ್ಕೊಂಡಿರ್ತಾರೋ ಅದನ್ನ ಸಾಧನೆ ಮಾಡಕ್ಕೆ ನಿಜಕ್ಕೂ ಹಾಗೆ ಆಗುತ್ತೆ ಅನ್ನೋದು ನನ್ನ ಅನುಭವದ ಮಾತು. ಈ ವಯಸ್ಸಿದೆಯಲ್ಲ, ಇದು ಇದನ್ನ ಪೌಗುಂಡ ವಯಸ್ಸು ಅಂತಾನು ಹೇಳ್ತಾರೆ, ಹದಿಹರೆಯ ಅಂತಾನು ಹೇಳ್ತಾರೆ, ಅಡಲೆಸೆನ್ಸ್ ಏಜ್ ಅಂತಾನು ಹೇಳ್ತಾರೆ. ಇವರಲ್ಲಿ ಆಕರ್ಷಣೆಗಳು ಜಾಸ್ತಿ. ಈ ಆಕರ್ಷಣೆ ಜಾಸ್ತಿಯಾಗಿ ಬಹುಶಃ ಅದು ವಿದ್ಯಾಭ್ಯಾಸದ ಮೇಲೆ ಕುಂಠಿತ ಆಗತ್ತೆ. ಈ ಏಜನ್ನ ನೀವು ಇಟ್ಕೊಂಡು ಅವ್ರಿಗೆ ಹೇಗೆ ಒಂದು ಮನಃಪರಿವರ್ತನೆ ಮಾಡ್ತೀರಿ? ಸರ್, ನಾವು ಹೇಳ್ತೀವಿ ಹುಡುಗರಿಗೆ, ನೋಡಪ್ಪ ಬಿಸಿ ರಕ್ತ, ನಾನು ಯಾವಾಗ್ಲೂ ಹೇಳ್ತೇನೆ, ಈ ವಯಸ್ಸಲ್ಲಿ ನಿಮ್ಮ ಎನ್ಝೈಮ್ಗಳು ಕುಣಿತಾ ಇರ್ತವೆ ಕಣೋ. ಆಮೇಲೆ ಇನ್ನೊಂದೇನಂದ್ರೆ ಆ ವಯಸ್ಸಲ್ಲಿ ಹೆಂಗಪ್ಪ ಅಂತಂದ್ರೆ ಕುತ್ಕೊಂಡು ಓದೋದ್ಕಿಂತ ಅದ್ ಮೊಬೈಲ್ ನೋಡಿದ್ರೆ ಚಂದ, ಇದು ಮಾಡಿದ್ರೆ ಚಂದ, ಅದ್ ಮಾಡಿದ್ರೆ ಚಂದ ಅಂತ ಯಾವಾಗ್ಲೂ ಅದು ಅವ್ರ ಮನಸ್ಸದು ವಯಸ್ಸದು, ಖಂಡಿತಕ್ಕೂ ನಾನು ಇಲ್ಲ ಅಂತ ಹೇಳಲ್ಲ. ಅದನ್ನು ಹೇಳ್ತೀವಿ, ನೋಡಪ್ಪ ಹಿಂಗ್ ಅನ್ಸುತ್ತೆ ನಿಮ್ಗೆ ಈ ವಯಸ್ಸಲ್ಲಿ ಏನಪ್ಪ ಅಂತಂತಂದ್ರೆ ಬಣ್ಣ ಬಣ್ಣಗಳಲ್ಲಿ ಏನಿರುತ್ತೋ ಅಂತದ್ ಬಹಳಷ್ಟು ಚೆನ್ನಾಗಿ ಕಾಣುತ್ತೆ, ಆದ್ರೆ ಮುಂದಿನ ಜೀವನ ಅದಲ್ಲ. ಇದೇನು, ನೀವು ಬಹಳ ಶಾರ್ಟ್ ಟೈಮ್, ಇದು ನೀವು ಓದೋದು ದಿವಸಗಳು ಬಹಳಷ್ಟು ಶಾರ್ಟ್ ಟೈಮ್. ಒಂದು 7 ವರ್ಷ ನೀವು ಚೆನ್ನಾಗಿ ಓದ್ಕೊಂಡು ಹೋಗ್ಬಿಟ್ರೆ ಇನ್ 70 ವರ್ಷ ಎಷ್ಟು ಸುಖವಾಗಿ ಇರಬಹುದು ನೀವು. ನೀವು 4 ಜನನ ಸಾಕ್ಬೋದು, ಆಮೇಲೆ ಸಮಾಜದಲ್ಲಿ ನೀವು ಎಂತಹ ವ್ಯಕ್ತಿಗಳು, ನಿಮ್ಗೆ ಎಷ್ಟು ಗೌರವ ಸಿಗತ್ತೆ. ಅದಕ್ಕೆ ನಿಮಗಿಲ್ಲ, ನಿಮ್ಮ ಬೆನ್ನ ಹಿಂದೆ ಇರುವಂತ ನಿಮ್ಮ ತಂದೆ ತಾಯಿಗಳಿಗೆ, ಅಣ್ಣ ತಮ್ಮಂದರಿಗೆ, ನಿಮ್ಮ ಅಕ್ಕ ತಂಗಿಯರಿಗೆ, ಎಂತಹ ಸಮಾಜದಲ್ಲಿ ನಿಮ್ ಕಡೆಯಿಂದ ಎಂತಹ ಒಳ್ಳೊಳ್ಳೆ ಅವ್ರಿಗೆ ಗೌರವ ಸಿಗತ್ತೆ. ಇದು ಬಹಳ ಶಾರ್ಟ್ ಟೈಮ್, ಅದಕ್ಕೆ ಇಂದದಕ್ಕೆಲ್ಲ ನೀವು ಒಳಗಾಗಬಾರದು. ವಿದ್ಯಾರ್ಥಿಗಳು ಬಂದಿರೋದು ಫಸ್ಟ್ ನಮ್ದು ಏನು, ಆ ಒಂದು ಉದ್ದೇಶವನ್ನು ಫಸ್ಟ್ ನಾವು ಇಟ್ಕೊಳ್ಬೇಕು, ನೋಡ್ಬೇಕು. ಅದನ್ನು ನೋಡ್ಕೊಂಡು ನಮ್ಮ ಹಿಂದೆ ಯಾರಿದ್ದಾರೆ, ಯಾತರ ಇದ್ದಾರೆ, ಅವ್ರನ್ನೆಲ್ಲ ನಾವು ನೋಡ್ಕೊಳ್ಬೇಕು. ಸಮಾಜದಲ್ಲಿ ಉತ್ತಮವಾದಂತಹ ವ್ಯಕ್ತಿಗಳು ಆಗಿ ಬಾಳ್ಬೇಕು. ಯಾವಾಗ್ಲೂ ತಲೆ ಬಗ್ಗಿಸಿ ನಡಿಬಾರದು, ತಲೆ ಎತ್ತಿ ನಡಿಬೇಕು ನಾವು. ಯಾವಾಗ ಆ ಒಂದು ಗುರಿಯನ್ನ ಇಟ್ಕೊಂಡು ನೀವು ವಿದ್ಯಾಭ್ಯಾಸ ಮಾಡಿ ಅಂತ ನಾನು ಪ್ರತಿ ಒಂದು ತರಗತಿಯಲ್ಲೂ ಕೂಡ ಇಂತಹ ಕೆಲವು ಒಂದು 10 ನಿಮಿಷನಾದ್ರೂ ಕೆಲವು ಉಪದೇಶಗಳನ್ನ ಮಾತುಗಳನ್ನ ನಾನು ಹೇಳಿ ಬರ್ತೇನೆ. ವಿದೇಶಕ್ಕೂ ಹೋಗಿದ್ದೀರಿ, ಅಲ್ಲಿಯ ಬಹುಶಃ ಯೂನಿವರ್ಸಿಟಿಗಳಿಗೆ ಭೇಟಿ ನೀಡಿರ್ತೀರಿ ಅಂತ ನಾನು ಭಾವಿಸ್ತೇನೆ. ಅಲ್ಲಿಯ ಒಂದು ವಿದ್ಯಾಭ್ಯಾಸ ಕ್ರಮಕ್ಕೂ, ಅಲ್ಲಿಯ ಹುಡುಗರ ಒಂದು ಮನೋಸ್ಥಿತಿಗೂ, ಇಲ್ಲಿಯ ಒಂದು ಮನೋಸ್ಥಿತಿಗೂ ಏನ್ ವ್ಯತ್ಯಾಸ ಕಂಡ್ಕೊಂಡ್ರಿ? ಹೌದು ಸರ್, ನಾವು ಸುಮಾರು ಒಂದು ಅಮೇರಿಕ, ಆಮೇಲೆ ಲಂಡನ್, ಆಮೇಲೆ ಸಿಂಗಾಪುರ್, ಮಲೇ, ಇನ್ನು ಸಾಕಷ್ಟು ವಿದೇಶಗಳನ್ನ ಭೇಟಿ ಮಾಡಿದ್ವಿ. ಅದು ನಮ್ಮ ರಿಸರ್ಚ್ಗೆ ಓರಿಯೆಂಟೆಡ್ ಆಗಿ ನಾವು ಹೋಗಿದ್ದು. ಅಲ್ಲಿ ನಾವು ನೋಡಿದ್ರೆ ನಿಜಕ್ಕೂ ಬಹಳ ಖುಷಿ ಆಗೋದು. ಅಲ್ಲಿ ಹೇಗಪ್ಪ ಅಂತಂದ್ರೆ ಒಂದು ಸಬ್ಜೆಕ್ಟ್ ಅಲ್ಲೇ ತಕೊಂಡ್ರೆ ಅವರು ಕೂಡ ನಮ್ ಹುಡುಗರು ತರನೇ ಇದು ಮಾಡ್ತಾರೆ, ಮೊಬೈಲ್ ಇಟ್ಕೊಳ್ತಾರೆ, ತಿರುಗ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ನಮ್ಗೆ ಒಂದೊಂದ್ಸತಿ ಅನ್ಸೋದು, ನಾವೆಲ್ಲೋ ಹೇಳೋಗ್ಬಿಟ್ಟಿದೀವೇನೋ ಹುಡುಗರಿಗೆ, ನಾವೇನೋ ಹೇಳಿದ್ರೆ ನಮ್ದು ತಪ್ಪಿರ್ಬೋದೇನೋ ಹಾಗೆ ಅಂತ ಅನ್ಸುತ್ತೆ. ಅಲ್ಲಿ ಹುಡುಗನಿಗೆ ನಾವು ಇಲ್ಲಿ ತುಂಬಾ ಒಂಥರ ಫೋರ್ಸ್ ಮಾಡ್ತೀವಿ ಎಜುಕೇಶನ್ ವಿಷಯದಲ್ಲಿ. ನಾವು ಮನೆಗಳಲ್ಲಿ ನಮ್ಮ ಹುಡುಗರಿಗೆ ಆದ್ರೂ ಕೂಡ ನಾವು ಫೋರ್ಸ್ ಮಾಡ್ತೀವಿ, ಅದಾಗ್ಬೇಕು ಇದಾಗ್ಬೇಕು ಅಂತ. ನಮ್ಮ ನಮ್ಮ ಮನಸ್ಥಿತಿ ಆ ತರ ಇದೆ ನನ್ಗನ್ಸುತ್ತೆ. ನಮ್ಮ ಇಲ್ಲಿಯ ಜನಗಳ ಮನಸ್ಥಿತಿ ಆ ತರ ಇರ್ಬೋದು ಏನೋ ಗೊತ್ತಿಲ್ಲ, ಅದಾಗ್ಬೇಕು ಇದಾಗ್ಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ. ಅಲ್ಲಿ ಆ ತರ ಎಲ್ಲ ಅಲ್ಲ. ಆ ಒಂದು ವಿದ್ಯಾರ್ಥಿಗೆ ತಮ್ಮ ಪ್ರಾಥಮಿಕ ಹಂತದಲ್ಲೇನೆ ಯಾವ ರೀತಿಯ ಯಾವ ವಿಷಯದಲ್ಲಿ ಆಸಕ್ತಿ ಇರುತ್ತೋ ಆ ವಿಷಯದಲ್ಲಿ ಅವನಿಗೆ ಓದಕ್ಕೆ ಬಿಟ್ಬಿಡ್ತಾರೆ. ಅದು ಬಹಳ ಇಂಪಾರ್ಟೆಂಟ್. ಅವನು ಬೇಸಿಕ್ ಇಂದನೆ ಅವನು ಆ ವಿಷಯವನ್ನ ಬಹಳಷ್ಟು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಬರ್ತಾ ಇರ್ತಾನೆ. ಸೊ ಆಮೇಲೆ ಅವರು ಎಲ್ಲನೂ ಕೂಡ ಪ್ರಾಯೋಗಿಕವಾಗಿ ನೋಡ್ತಾರೆ. ನಮ್ಮಲ್ಲಿ ಹಾಗಲ್ಲ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾವು ಸುಮ್ಮನೆ ಮ್ಯಾನುಫ್ಯಾಕ್ಚರ್ ಆಫ್ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ. ಆದ್ರೆ ಅಲ್ಲಿ ಅಲ್ಲ ಹಂಗಲ್ಲ, ಮ್ಯಾನುಫ್ಯಾಕ್ಚರ್ ಆಫ್ ಫರ್ಟಿಲೈಸರ್ ಅಂದ್ರೆ ಅವರು ಫರ್ಟಿಲೈಸರ್ ನ ತಯಾರು ಮಾಡ್ತಾರೆ, ಮಾಡಿ ಅದರಲ್ಲಿ ಏನು ಉಪಯೋಗ ಆಗತ್ತೆ, ಅದರಲ್ಲಿ ಯಾವ್ಯಾವ ಕಂಟೆಂಟ್ ಇರುತ್ತೆ, ಎಷ್ಟೆಷ್ಟು ಕಂಟೆಂಟ್ ಇರುತ್ತೆ, ಎಲ್ಲನೂ ಕೂಡ ಪ್ರಾಯೋಗಿಕವಾಗಿನೇ ಅಭ್ಯಾಸ ಮಾಡಿರ್ತಾರೆ. ನಾವು ಹಾಗಲ್ಲ, ನಾವು ಥಿಯರಿನಲ್ಲಿ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಮಾಡಿದ್ವಿ, ಇಷ್ಟದ ಅಮೋನಿಯಾ ಅಂದ್ರೆ ನೈಟ್ರೋಜನ್ ಇಷ್ಟಿದೆ, ಹೈಡ್ರೋಜನ್ ಇಷ್ಟಿದೆ, ಇದ್ರ ಪ್ರಾಪರ್ಟೀಸ್ ಇಷ್ಟು, ಇದು ಹಿಂಗಾಗತ್ತೆ ಹಾಗಾಗತ್ತೆ ಅಂತ ಹೇಳ್ತೀವಿ. ಒಂದು ಸಿಂಪಲ್ ಎಕ್ಸಾಂಪಲ್ಸ್ ನಾನು ಕೊಡ್ತಾ ಇರೋದು. ಅವರು ಪ್ರತಿಯೊಂದನ್ನು ಕೂಡ, ಈಗ ಮ್ಯಾನುಫ್ಯಾಕ್ಚರ್ ಆಫ್ ಯಾವುದೋ ಒಂದು ನಮ್ಮದು ಪಾಲಿಮರ್, ಈಗ ನೈಲಾನ್ 6-6 ಅನ್ಬೋದು, ಟೆಫ್ಲಾನ್ ಅನ್ಬೋದು. ನಾವು ಬಾಯಲ್ಲಿ ಹೇಳ್ತಾನೆ ಇರ್ತೀವಿ ಥಿಯರಿ, ಎಲ್ಲ ಥಿಯರಿಟಿಕಲ್ ನಮ್ದು. ನಾವು ಎಲ್ಲಿ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ನಾವು ವಿದ್ಯಾರ್ಥಿಗಳಿಗೆ ಎಲ್ಲಿ ಮಾಡಿ ತೋರಿಸ್ತಾ ಇದೀವಿ ನಾವು? ಅವರೆಲ್ಲ ಆ ಥರ ಅಲ್ಲ, ಪ್ರಾಯೋಗಿಕವಾಗಿ ಅದನ್ನೆಲ್ಲ ಮಾಡಬೇಕು ಅವರು. ಆಮೇಲೆ ಮೊನ್ನೆ ನಾವು ಲಂಡನ್ ಹೋದಾಗ ಒಬ್ಬ ವಿದ್ಯಾರ್ಥಿ, ಅವಳು ಈ ಸಮುದ್ರದಲ್ಲಿ ಇರುವಂತಹ ಮೀನುಗಳಲ್ಲಿ ಯಾವ್ಯಾವ ತರ ಇರುತ್ತೆ ಏನ್ ಮಾಡಬೇಕು ರಿಸರ್ಚ್ ಮಾಡ್ತಾ ಇದ್ದಾರೆ. ಅದು ಆಕ್ಚುಲಿ ರಿಸರ್ಚ್ ಅಲ್ಲ, ಅವಳು ಇನ್ನು ಡಿಗ್ರಿ ಹುಡುಗಿ, ಫೈನಲ್ ಇಯರ್ ಡಿಗ್ರಿ. ಅವಳು ಅಲ್ಲಿ ಸಮುದ್ರದ ಹತ್ರನೇ ಅವಳು ಇರಬೇಕು, ಅದರ ಆ ಮೀನುಗಳ ಚಲನ ವಲನ ಅದರ ಗುಣಗಳು ಏನು, ಏನಾದ್ರೆ ಏನಾಗುತ್ತೆ ಪ್ರತಿಯೊಂದು ಅಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇದ್ಲ ಹುಡುಗಿ. ನಮ್ಮಲ್ಲಿ ನಾವಾದ್ರೆ ಏನ್ ಮಾಡ್ತಾ ಇದ್ವಿ, ಓ ನಮಗೆ ಸಮುದ್ರದಲ್ಲಿ ಸಿಗುವ ಮೀನುಗಳು ಅದರ ಗುಣಲಕ್ಷಣಗಳು ಈ ತರ ಇರುತ್ತೆ, ಈ ಒಂದು ಹವಾಮಾನಗಳಲ್ಲಿ ಆತರ ಈ ತರ ಆಗತ್ತೆ ಅನ್ನೋದನ್ನ ನಾವು ಮಾಡ್ತೀವಿ. ಅಂದ್ರೆ ನನ್ಗೆ ಅನ್ಸೋದು ಪ್ರಾಯೋಗಿಕವಾಗಿ ನಾವು ಮಾಡುವಂತಹ ಕೆಲಸ ಬಹಳ ಕಡಿಮೆ ಅಂತ ಅನ್ಸುತ್ತೆ. ಅವರಲ್ಲಿ ಪ್ರಾಯೋಗಿಕವಾಗಿ ಆಮೇಲೆ ಇಷ್ಟ ಇರುವಂತಹ ತಮಗೆ ಯಾವುದು ಬಹಳ ಆಸಕ್ತಿ ಇದೆಯೋ ಅಂತಹ ಆಸಕ್ತಿಯ ವಿಷಯಗಳಲ್ಲಿ ಬಹಳಷ್ಟು ತಿಳ್ಕೊಂಡಿರ್ತಾರೆ. ಗೂಗಲ್ ನೋಡಿದ್ರೆ ಎಲ್ಲ ಸಿಗತ್ತೆ ಬಿಡ್ರಿ, ಅದಕ್ಕೆ ಯಾಕೆ ಅಷ್ಟು ಕಷ್ಟಪಡಕ್ ಹೋಗ್ಬೇಕು ಅನ್ನೋ ಮಾತನ್ನು ಕೇಳ್ಬರುತ್ತೆ. ಖಂಡಿತ ಸರ್, ಖಂಡಿತ. ಅವರಲ್ಲೂ ಗೂಗಲ್ಗೆ ತುಂಬಾನೇ ಇದೆ ಸರ್, ಅವರಲ್ಲೂ ಕೂಡ ಟೆಕ್ನಾಲಜಿ ತುಂಬಾನೇ ಮುಂದುವರೆದಿದೆ. ಮುಂದುವರೆದ್ರು ಕೂಡ ಸರ್ ಅವರು ಮಾಡಿ ನೋಡ್ತಾರೆ, ಸುಮ್ಮನೆ ಖಂಡಿತಕ್ಕೂ ಅವ್ರು ಮಾಡಲ್ಲ. ಅವ್ರು ಅಷ್ಟೇ ಜೀವನದಲ್ಲಿ ಒಂಥರ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾರೆ, ಕಠಿಣ ಶ್ರಮ ಮಾಡ್ತಾರೆ. ಅವರು ಕಠಿಣ ಶ್ರಮ ಮಾಡೋದ್ರಿಂದ ಅವರಲ್ಲಿ ಅದ್ರಲ್ಲಿ ಏನಾಗತ್ತೆ ಏನ್ ಆಗಲ್ಲ ಅನ್ನೋದನ್ನ ತುಂಬಾನೇ ನಾವು ಗೂಗಲ್ ಅಲ್ಲಿ ನೋಡಿದ್ರೆ ಎಲ್ಲಾನು ಕೂಡ ಸಿಗತ್ತೆ ನಮಗೆ. ನಾವ್ ಏನಾದ್ರೂ ಒಂದು ಪ್ರಾಜೆಕ್ಟ್ ವರ್ಕ್ ಆ ತರದ ಏನಾದ್ರು ಕೊಟ್ರೆ ಎಲ್ಲ ಗೂಗಲ್ನಲ್ಲಿ ಇರೋದನ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಆತರ ಅಲ್ಲ ಅಲ್ಲಿ ವಿದ್ಯಾಭ್ಯಾಸ. ಇದೇ ರೀತಿ PhD ಆಗಿದೆ ಅಂತ ಅನ್ಸಲ್ವಾ? ಅದ್ರ ಬಗ್ಗೆ ನಾವು ಏನ್ ಹೇಳಕ್ ಆಗತ್ತೆ ಸರ್? ಅಲ್ಲ, ಆಕ್ಚುಲಿ ನಾವು ಮಾಡ್ಬೇಕು, ಯಾವ್ದೇ ಆದ್ರೂ ಕೂಡ ನಾವು ಮಾಡ್ಬೇಕು, ಮಾಡಿ ನೋಡ್ಬೇಕು. ಬಟ್ ನಮ್ಮ ನೀವು ಹೇಳ್ದಂಗೆ ವಿದೇಶದಲ್ಲಿ ಮತ್ತೆ ನಮ್ಮ ಭಾರತದಲ್ಲಿ ವಿದ್ಯಾಭ್ಯಾಸ ಅಂತಂದಾಗ ನಾವು ಈ ತರ ನನ್ಗಂದ್ರೆ ಪ್ರಾಯೋಗಿಕವಾಗಿ ಅವರು ಎಲ್ಲಾನು ಕೂಡ ಮಾಡ್ತಾರೆ. ನನಗನ್ಸುತ್ತೆ ನಮ್ಮಲ್ಲಿ ನಾವು ಎಲ್ಲೋ ಸ್ವಲ್ಪ ಪ್ರಾಯೋಗಿಕವಾಗಿ, ಯಾಕಂದ್ರೆ ಧನ ಸಹಾಯನು ಕೂಡ ಬಹಳ ಇಂಪಾರ್ಟೆಂಟ್. ಅಂದ್ರೆ ಫಂಡಿಂಗ್ ಹೆಲ್ಪ್ ಇರುತ್ತೋ ಅದು ಕೂಡ ಸ್ವಲ್ಪ ನಮ್ಗೆ ಕಡಿಮೆ ಅಂತ ಅನ್ಸುತ್ತೆ ಈಗ. ಯಾಕಂದ್ರೆ ನಾವು ಮೊದಲು ಈಗ ಕೆಲ್ಸಕ್ಕೆ ಸೇರ್ಕೊಂಡಾಗ ನಮ್ಗೆ 2005-06 ಅವಾಗೆಲ್ಲ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ನಮ್ಗೆ ಬರ್ತಾ ಇತ್ತು. ಆದ್ರೆ ಈಗ ನಮಗೂ ಕೂಡ ಯಾವುದೇ ರೀತಿಯ ಧನ ಸಹಾಯ ಸಿಗ್ತಾ ಇಲ್ಲ. ಅದೇ ನಮಗೂ ಸ್ವಲ್ಪ ಪ್ರಾಜೆಕ್ಟ್ಸ್ ಮಾಡಿಸ್ಬೇಕು ಹುಡುಗರ ಅನ್ನೋದನ್ನ ಸ್ವಲ್ಪ ನಮಗೂ ಕೂಡ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಅಲ್ಲಿ ಆತರ ಅಲ್ಲ, ಆಲ್ಮೋಸ್ಟ್ ಒಂದಲ್ಲ ಇನ್ನೊಂದ್ ಕಡೆ ಧನ ಸಹಾಯನೂ ಕೂಡ ಬಹಳಷ್ಟು ಚೆನ್ನಾಗಿ ಸಿಗುತ್ತೆ. ಫಂಡಿಂಗ್ ಏಜೆನ್ಸಿಗಳು ಬಹಳಷ್ಟು ಇರುತ್ತೆ. ಅದರಿಂದ ಅವ್ರಿಗೆ ಪ್ರಾಯೋಗಿಕವಾಗಿ ಎಲ್ಲವನ್ನು ಮಾಡಿರ್ತಾರೆ, ವಿಚಾರವನ್ನು ಕೂಡ ಅಷ್ಟೇ ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ. ನೀವು ಹೇಳಿದ್ರಿ ನನ್ನ ಸ್ಟೂಡೆಂಟ್ಸ್ ಆ ವಿದೇಶದಲ್ಲೆಲ್ಲ ಇದ್ದಾರೆ, ಬಹಳ ಒಳ್ಳೊಳ್ಳೆ ಉದ್ಯೋಗದಲ್ಲಿ ತಗೊಂಡಿದ್ದಾರೆ ಅಂತ. ಅದೇ ರೀತಿ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರದಂತ ಟೀಚರ್ಗಳು, ನಿಮ್ಮ ಟೀಚರ್ಗಳು ಯಾರು? ನಮ್ಗೆ ಎಲ್ಲರೂ ಕೂಡ ಇದ್ದಾರೆ ಸರ್. ನಂಗೆ ಅದೃಷ್ಟ ಏನು ಅಂತ ಹೇಳ್ಕೊಳ್ತೀನಿ, ನನಗೆ ಪ್ರೈಮರಿ ಎಜುಕೇಶನ್ ಅಲ್ಲೂ ಕೂಡ ಬಹಳಷ್ಟು ಒಳ್ಳೆ ಟೀಚರ್ಸ್ಗಳು ನನಗೆ ಸಿಕ್ಕರು. ಅದೇ ತರ ನನ್ನ ಪ್ರೌಢಶಾಲೆಯಲ್ಲೂ ಕೂಡ ನಾನು ಈಗ ಏನು ಅವಾಗೆಲ್ಲ ಹೇಳ್ತಾ ಇದ್ರೆ ರಾಷ್ಟ್ರೀಯ ಬಾಲಿಕೆಯ ಶಾಲೆ, ಈಗ ಕಸ್ತೂರಬಾ ಜೂನಿಯರ್ ಕಾಲೇಜ್ ಅಂತಾರೆ, ಅಲ್ಲೂ ಕೂಡ ಒಳ್ಳೊಳ್ಳೆ ಟೀಚರ್ಸ್ ಸಿಕ್ಕರು. ತದನಂತರ ನಮ್ಮ ಸಹ್ಯಾದ್ರಿ ಕಾಲೇಜ್ಗೆ ಫಸ್ಟ್ PUC ನಾನು ಇಲ್ಲಿ ಓದಿ, ಇಲ್ಲಿಂತೂ ಅಷ್ಟು ಚೆನ್ನಾಗಿ ಗೊತ್ತಿದೆ, ಪ್ರಪಂಚದ ಯಾವ ಮೂಲೆಗೆ ಹೋದ್ರು ಕೂಡ ಸಹ್ಯಾದ್ರಿ ಕಾಲೇಜಿನ ಪ್ರಾಧ್ಯಾಪಕರುಗಳು ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ. ಅದರಿಂದ ಎಲ್ಲರೂ ಕೂಡ ಒಬ್ರು ಇಬ್ರು ಅಂತ ನನ್ಗೆ ಎಲ್ಲಾ ಟೀಚರ್ಸು ಕೂಡ ನನ್ಗೆ ಅವ್ರ ಬಗ್ಗೆ ಎಲ್ಲ ಇವತ್ತು ಇವನ್ ಲಾಂಗ್ವೇಜಸ್ ಆದ್ರೂ ಕೂಡ ಲ್ಯಾಂಗ್ವೇಜ್ ಇರ್ಬೋದು, ನಮ್ಮ ಕೆಮಿಸ್ಟ್ರಿ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಫಿಸಿಕ್ಸ್ ಇರಬಹುದು, ಇಂಗ್ಲಿಷ್ ಇರಬಹುದು, ಯಾವುದೇ ವಿಷಯವಾದ್ರೂ ಕೂಡ ನನಗೆ ಬಹಳಷ್ಟು ಹೆಮ್ಮೆ ಆಗತ್ತೆ. ನಮ್ಮ ಟೀಚರ್ಸ್ ಹೆಸರುಗಳನ್ನು ಯಾರಾದ್ರೂ ಹೇಳಿದ್ರೆ ನನ್ಗೆ ಅಷ್ಟು ಹೆಮ್ಮೆ ಆಗತ್ತೆ. ಈ ವಿಚಾರದಲ್ಲಿ ನನಗೆ ಸಿಕ್ಕಿರುವಂತಹ ಈ ನಮ್ಮ ಶಿಕ್ಷಕರು ಇದಾರಲ್ಲ, ಅವ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಮತ್ತೆ ನನಗೆ ಇವತ್ತಿಗೂ ಕೂಡ ಅವ್ರ ಬಗ್ಗೆ ಗೌರವನೂ ಇದೆ, ಮತ್ತು ನಾನು ಅದರಿಂದ ನನ್ನ ಅದೃಷ್ಟ ಶಾಲೆ ಅಂತ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಖುಷಿ ಆಯ್ತು ಮೇಡಮ್ ನಿಮ್ ಜೊತೆಗೆ ಮಾತಾಡಿ. ಕೆಲವರು ಅಂದ್ಕೊಂಡಿರ್ತಾರೆ ಅಂದ್ರೆ ನಾವು ಏನೋ ಆಗಬೇಕು ಏನೋ ಹೀಗೆ ಅಂತ, ಇನ್ ಕೆಲವರು ನನಗೆ ಬೇಡಾಗಿತ್ತು ಸಿಕ್ತು ಅಂತಾರೆ. ನೀವು ಶಿಕ್ಷಕ ವೃತ್ತಿನಲ್ಲೇ ಮುಂದುವರಿಬೇಕು ಅಂತ ಪ್ರಾರಂಭದ ದಿನಗಳಲ್ಲೂ ಮನಸ್ಸನ್ನ ದೃಢ ಮಾಡಿಕೊಂಡು ಯಶಸ್ವಿ ಶಿಕ್ಷಕಿಯಾಗಿದ್ದೀರಿ. ತಿಮ್ಮಯ್ಯ, ನಮ್ಮೆಲ್ಲ ಕೇಳುಗರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್, ಧನ್ಯವಾದಗಳು. ಶಿಕ್ಷಣದ ಮಹತ್ವ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನ ರಸಾಯನಶಾಸ್ತ್ರದ ಪ್ರಾಧ್ಯಾಪಕರಾದ ಡಾ ಲತಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು MA ಸುದರ್ಶನ. ಈಗ ಒಂದು ಚಿತ್ರಗೀತೆ.